ಇದ್ರಾಗ ನಾ ಏನಾರ ಸಾಧನೆ ಮಾಡ್ಬೇಕಂತ ಮಾಡೇನ್ ನೋಡು. ನೀ ಏನಾರ ಮಾಡು, ನಾನು ನಿನ್ನ ಜೊತೆಗದೀನಿ. ಇವತ್ತು ಯಶಸ್ವಿಯಾಗಿ ನೀನು ಒಬ್ಬ ಪ್ರಗತಿಪರ ರೈತ ಅನ್ನುವಂಗೆ ನಾನು ನೋಡ್ತೀನಿ ನೋಡಪ್ಪ. ಆದ್ರೆ ಸಾಕು ನೋಡು, ನನಗೂ ಅದ ಕನಸು ಆತಪ್ಪ. ನಡೆ ಬರ್ಬೇಕ ಮತ್ತೆ ಕೃಷಿ ಮೇಳಕ್ಕೆ ಮಾತ್ರ ಮೇಳಕ್ಕೆ ಹೋಗೋಣ. ಹಾಂ ಹೋಗೋಣ, ಒಟ್ಟು ತಪ್ಪದಪ್ಪ. ಸೆಪ್ಟೆಂಬರ್ 21ರಿಂದ 24ರ ಮಟ್ಟ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆ ವೀರೇಶನ್ ಕರ್ಕೊಂಡ್ ಬರ್ತೇನೆ. ಅದು ಜಾತ್ರೆನು ನಮ್ಮ ರೈತರ ಜಾತ್ರೆ. ಹೌದು ಹೌದು, ನಮ್ಮ ರೈತ ಬಾಂಧವರು ಅಲ್ಲಿ ಬಹಳ ಜನ ಬರ್ತಾರ. ಒಟ್ಟನ್ನು ಭೇಟಿ ಆಗಂಗಕತಿ, ಬರ್ರಿ ಹೋಗೋಣ. ಓಕೆ, ಕೃಷಿ ಮಾಹಿತಿ ಕೇಳಿದಿರಿ. ಭಾಗವಹಿಸಿದವರು ಶರಣಬಸವ ಚೋಳಿನ್ ಹಾಗೂ ಕುಮಾರ್ ಅಗಡಿ. ಈಗ ಕೇಳೋಣ ದೊಡ್ಡಾಟ. ಕೀಚಕ ವಧ ಸನ್ನಿವೇಶ ಪ್ರಸ್ತುತಪಡಿಸುತ್ತಾರೆ ಕುರುವಿನ ಕೊಪ್ಪದ ಸದ್ಯಪ್ಪ ಶಿವಪ್ಪ ಪಾಟೀಲ್ ಹಾಗೂ ಸಂಗಡಿಗರು. ನನ್ನ ಭುಜಬಲವನ್ನು ಬಣ್ಣಿಸಬೇಕಾದರೆ ಈ ಭೂಮಂಡಲದಲ್ಲಿ ನನಗೆ ಎದುರಾಗಿ ನಿಲ್ಲೋ ವೀರರು ಎಲ್ಲಿಯೂ ಇಲ್ಲ. ಈ ಭರತ ಖಂಡದಲ್ಲಿ ಬಹುಬಲಾಢ್ಯರೆಂದು ಭಟ್ಟಂಗಿಯನ್ನು ಹೊಗಳುತ್ತಿರೋ ವೀರರು ಸಹ ಈ ಕೀಚಕನ ಭುಜಬಲಕ್ಕೆ ಭೀತರಾಗಿ ಭಯಪಟ್ಟು ಹದ್ದಿಗೆ ಅಂಜಿದ ಹಾವಿನಂತೆ ಗುದ್ದು ಸೇರುವರು. ಪಾಂಡವರಲ್ಲಿ ಭೀಮನೆಂಬವನು ಬಹುಬಲಾಢ್ಯನೆಂದು ಬಯಲಿಗೆ ಬಂದಿದ್ದನು. ಆದರೆ ಕಾಲಗತಿಯಿಂದ ಅವನಿಗೆ ವನವಾಸವು ಪ್ರಾಪ್ತವಾಗಿ ಗೂಳೆ ಕಟ್ಟಿಕೊಂಡು ಗುಡ್ಡಗಾಡು ಸೇರಿದನು. ಈಗ ನನಗೆ ಕಾಳಗಕ್ಕೆ ಕಾಲು ನಿಲ್ಲುವ ಬಂಟರು ಈ ಭೂಮಂಡಲದಲ್ಲಿಯೇ ಇಲ್ಲ. ಚಪ್ಪಣ್ಣ ದೇಶದಲ್ಲಿರುವ ಭೂಪಾಲಕರು ಈ ಕೀಚಕಿನ ಭುಜಬಲಕ್ಕೆ ಭೀತರಾಗಿ ಭಯಪಟ್ಟು ನನ್ನ ಬೀಗನಾದ ವಿರಾಟನಿಗೆ ಬಾಗಿ ನಡೆಯುತ್ತಿರುವರು. ನನ್ನಿಂದಲೇ ಆ ವಿರಾಟನ ದೊಡ್ಡಿಸ್ತನವು. ನಾನೊಬ್ಬ ಇಲ್ಲದಿದ್ದರೆ ಆ ವಿರಾಟನಿಗೆ ನುಣು ಸಹ ಅಂಜುತ್ತಿರಲಿಲ್ಲ. ಇರಲಿ, ಇಷ್ಟೊತ್ತಿನ ತನಕ ಅಂಗ ಸಾಧನೆಯನ್ನು ಮಾಡಿದೆನು. ಇನ್ನು ವಿಶ್ರಾಂತಿಗಾಗಿ ಅಕ್ಕ ಸುಧಿಷ್ಠ ಮಂದಿರಕ್ಕೆ ಹೋಗುತ್ತೇನೆ. ಅಮ್ಮ, ನೀನು ದಾಸಿಯೇ? ಹೌದು ಮಹಾರಾಣಿ, ನಾನು ದ್ರೌಪದಾ ದೇವಿಯ ಬಳಿಯಲ್ಲಿ ದಾಸಿಯ ಕೆಲಸ ಮಾಡುತ್ತಾ ಇದ್ದೆನು. ಅಮ್ಮ, ನೀನು